ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭಕ್ತಾದಿಗಳಲ್ಲಿ ಮನವಿ. ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡುವುದು ಕಾನೂನು ಬಾಹಿರ. ಪ್ರಾಣಿ ದಯೆ ತೋರಿ ದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಸುತ್ತಮುತ್ತ ಇರುವ ಮಕ್ಕಳ, ಮಹಿಳೆಯರ ಹಾಗೂ ಹಿರಿಯರ ಸುರಕ್ಷತೆಯ ಬಗ್ಗೆ ಗಮನ ಕೊಡಿ. ಜಾತ್ರೆ ಸುಖಕರವಾಗಿರಲಿ. ಶರಣು ಶರಣು ತಿಪ್ಪೇರುದ್ರ ಶರಣ ಕಲ್ಪ ತರುವೆ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के तीन निशान, BIS का लोगो, सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें. जागो ग्राहक जागो. उपभोक्ता मामले विभाग, भारत सरकार. ಈಗ ಕೇಳಿ ಕಾರ್ಯಕ್ರಮ ರೇಗಿಲ ಮಿಡಿತ. ನನ್ನ ಹೆಸರು ರಂಜಿತಾ ಬಿಆರ್ ಅಂತ. ನಾನು ಇಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಂಶೋಧನಾ ಸಹೋದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ಏಲಕ್ಕಿ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕ್ರಮಗಳನ್ನು ಹೇಗೆ ತಗೋಬಹುದು ಅಂತ ಹೇಳ್ತಿದ್ದೀನಿ. ಏಲಕ್ಕಿಯಲ್ಲಿ ಮುಖ್ಯವಾಗಿ ಬರೋ ಕೀಟ ಬಾಧೆ ಅಂದ್ರೆ ಥ್ರಿಪ್ಸ್ ಅಂತೀವಿ. ಆ ಥ್ರಿಪ್ಸ್ ಅನ್ನೋ ಇದು ತುಂಬಾ ಇರುತ್ತೆ. ಆ ಥ್ರಿಪ್ಸ್ ಹೆಂಗೆ ಅಂದ್ರೆ ಏಲಕ್ಕಿ ಹೂ ಬಿಡೋ ಟೈಮಲ್ಲಿ ಏಪ್ರಿಲ್ ಅಲ್ಲಿ ಜಾಸ್ತಿ ಅದು ಬಾಧೆ ಕೊಡುತ್ತೆ. ಅಂದ್ರೆ ಆ ಹೂವಿಂದ ಬರೋ ರಸನ ಹೀರ್ಬಿಟ್ಟು ಅದು ಏಲಕ್ಕಿ ಹೂಗಳಿಗೆ ಎಫೆಕ್ಟ್ ಮಾಡುತ್ತೆ. ಆಮೇಲೆ ಬೀಜದು ಬೀಜ ಟೈಮಲ್ಲೂ ಬರುತ್ತೆ. ಬೀಜ ಟೈಮಲ್ಲಿ ಅಂದ್ರೆ ಏಲಕ್ಕಿ ಕಾಯಿ ಆದಾಗ ಆ ಕಾಯಿ ಮೇಲೆ ಕೂತು ಅದೇನಾಗುತ್ತೆ, ರಸನ ಎಳ್ಕೊಂಡಾಗ ಅದ್ರ ಮೇಲೆ ಕಜ್ಜಿ ಕಜ್ಜಿ ತರ ಬಂದ್ಬಿಡುತ್ತೆ. ಆ ಕಜ್ಜಿ ಕಜ್ಜಿ ಬಂದ್ರೆ ನಿಮಗೆ ಮಾರುಕಟ್ಟೆಯಲ್ಲಿ ನಿಮಗೆ ರೇಟ್ ಸಿಗಲ್ಲ, ಕ್ವಾಲಿಟಿ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದ ಕೀಟ, ಏಲಕ್ಕಿ ಬೆಳೆಗೆ ಹಾನಿ ಮಾಡ್ತಾ ಇರೋದು. ಇದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಕ್ಲೋರೋಪೈರಿಪಾಸ್ ಅಂತ ಇದೆ ಕೆಮಿಕಲ್, ಅದನ್ನ ಸ್ಪ್ರೇ ಮಾಡ್ಬೇಕು. ಆ ಟೈಮಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಬೀಜಕ್ಕೆ ಬರ್ತಾ ಇದೆ, ಅಲ್ಲಿ ನಮಗೇನೋ ಬೀಜ ಎಲ್ಲ ಇದಾಗ್ತಾ ಇದೆ ಅಂತ ಒಂದೆರಡು ಬಂದಾಗ್ಲೆ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಥ್ರಿಪ್ಸ್ ಟಾಲರೆಂಟ್ ವೆರೈಟೀಸ್ಗಳಂತಾನು ಇದೆ, ಅಂತ ವೆರೈಟಿಗಳನ್ನ ಯೂಸ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಈ ಇದ್ರಲ್ಲಿ ಬರೋದಂದ್ರೆ ಇನ್ನೊಂದು ಕಾಂಡ ಕೊರೆತ ಅಂತ ಒಂದು ಹುಳ ಬರುತ್ತೆ. ಅದು ಹಾಗೆ ಅದೆಂಗಾಗುತ್ತೆ ಅಂದ್ರೆ ಡೈರೆಕ್ಟ್ ಕಾಂಡಕ್ಕೆ ಹೋಗಿ ಕಾಂಡನ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ಆಹಾರ ಗಿಡಗಳಿಗೆ ಸಪ್ಲೈ ಆಗ್ದಂಗೆ ಆಗ್ಬಿಡುತ್ತೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡೋದಂದ್ರೆ ನೀಮ್ ಆಯಿಲು ನೀವು ಸ್ಪ್ರೇ ಮಾಡ್ಬೋದು. ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಅದು ಬೇಗ ಕಂಟ್ರೋಲ್ ಆಗುತ್ತೆ. ಆಮೇಲೆ ಕರಾಟೆ ಅಂತ ಒಂದು ಕೆಮಿಕಲ್ ಇದೆ, ಅದನ್ನು ಸ್ಪ್ರೇ ಮಾಡೋದ್ರಿಂದ ಇದಾಗುತ್ತೆ. ಅದು ಯಾವಾಗ ಟೈಮಲ್ಲಿ ಬರುತ್ತೆ ಅಂದ್ರೆ ಜೂನ್ ಅಲ್ಲಿ ಜಾಸ್ತಿ ಬರುತ್ತೆ. ಆ ಟೈಮಲ್ಲಿ ನೀವು ನೋಡಿ ಒಂದೆರಡಕ್ಕೆ ಬಂದ ತಕ್ಷಣನೇ ಅದನ್ನ ನೀವು ಹತೋಟಿಗೆ ತಗೋಬೇಕು. ನೆಕ್ಸ್ಟ್ ರೋಗದ ಬಂದ್ರೆ ಲೀಫ್ ಬ್ಲೈಟ್ ಅಂತ ಲೀಫ್ ಬ್ಲೈಟ್ ಅಂತೀವಿ, ಅದು ಎಲೆಗಳ ಮೇಲೆ ಎಲ್ಲೋ ಎಲ್ಲೋ ಎಲ್ಲೋ ಸ್ಟ್ರೈಪ್ಸ್ ತರ ಬಂದ್ಬಿಡುತ್ತೆ, ಲೈನ್ ಲೈನ್ ತರ. ಅದು ಬಂದ್ರೆ ಅದು ಏಲಕ್ಕಿ ಇಳುವರಿಗೇನು ಎಫೆಕ್ಟ್ ಮಾಡಲ್ಲ, ಆದ್ರೆ ಏಲಕ್ಕಿ ಬೆಳವಣಿಗೆ ಕುಂಠಿತ ಮಾಡುತ್ತೆ. ಹಾಗಾಗಿ ಅದಕ್ಕೆ ನಾವು ಇಲ್ಲಿ ಸಾಫ್ ಅಂತ ಯೂಸ್ ಮಾಡ್ತೀವಿ. ಅದು ಫಂಗಲ್ ಇನ್ಫೆಕ್ಷನ್ ಮಾಡೋ ಒಂದು ರೋಗ, ಹಂಗಾಗಿ ಫಂಗಿಸೈಡ್ ಅಂತ ಸಾಫ್ ಅಂತ ಇದೆ. ಅದನ್ನ ನಾವು ಸ್ಪ್ರೇ ಮಾಡಿ ಅದು ಹೇಗೆ ಅಂದ್ರೆ ಸಾಫು 2 gram per liter ಯೂಸ್ ಮಾಡ್ತೀವಿ. ಅದನ್ನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ್ರೆ ನಿಮಗೆ ಒಂದ್ ಸ್ವಲ್ಪ ಗೊತ್ತಾಗ್ಬಿಡುತ್ತೆ, ನೀವು ಜಾಸ್ತಿ ಬಂದಾಗ ಹತೋಟಿ ಮಾಡೋಕ್ಕಿಂತ ಮೊದಲೇ ನಿಮಗೆ ಕಾಣಿಸ್ದಾಗ್ಲೇ ಹತೋಟಿ ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ರೈಸೋಮ್ ರಾಟ್ ಅಂತ ಬರುತ್ತೆ. ರೈಸೋಮ್ ರಾಟ್ ಅಂತ ಬಂದ್ರೆ ಅದು ಏಲಕ್ಕಿ ಬೆಳೆಗೆ ಎಫೆಕ್ಟ್ ಮಾಡುತ್ತೆ, ಅಂದ್ರೆ ನಿಮ್ಗೆ ಇಳುವರಿಗೆ. ಹೆಂಗೆ ಅಂದ್ರೆ ನೀವು ಅದು ಜೂನ್ ತಿಂಗಳಲ್ಲಿ ಜಾಸ್ತಿ, ಜೂನ್ ಜುಲೈಯಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕೊಳೆ ಜಾಸ್ತಿ ಆಗ್ಬಿಟ್ಟು ಕಾಂಡನೆ ಬಿದ್ದೋಗ್ಬಿಡುತ್ತೆ. ರೈಸೋಮ್ ರಾಟ್ ಅಂದ್ರೆ ನಿಮ್ ಕಂದುಗಳೇ ಬಿದ್ದೋಗ್ಬಿಡೋದು ಕೊಳ್ತು ಬಿಟ್ಟು ಅಡಿಯಿಂದಾನೆ. ಅವಾಗ ನಿಮ್ಗೆ ಇಳುವರಿ ಎಷ್ಟೋ ಬಂದಿರೋ ಏಲಕ್ಕಿಲಿ ಇರುತ್ತೆ, ಕಾಂಡನೆ ಬಿದ್ದೋಗ್ಬಿಟ್ರೆ ಅದ್ ನೆಕ್ಸ್ಟ್ ಅದ್ ಏಲಕ್ಕಿ ಮತ್ತೆ ಅದ್ ಲಾಸ್ ಆದಂಗೆನೆ. ಹಂಗಾಗಿ ಅದನ್ನು ಅಷ್ಟೇ ಜೂನ್ ಟೈಮಲ್ಲಿ ಫಂಗಿಸೈಡ್ COC ಡ್ರೆಂಚ್ ಮಾಡಬೇಕು, ಸುತ್ತ ಇದಾಕ್ಬಿಟ್ಟು 2 gram per liter ನೀರಿಗೆ ಹಾಕಿ ಅದನ್ನ ಉಯ್ಬೇಕು ಬಡ್ಡೆಗೆ. ಉಯ್ದಾಗ ನಿಮಗೆ ಅದು ಹತೋಟಿಗೆ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಹೆಂಗೆ ಕೊಳೆ ಬಂದಿದೆ ಅಂದ್ರೆ ಬುಡಯಿಂದನೇ ಬಿದ್ದೋಗ್ತಾ ಇರುತ್ತೆ ಕಂದುಗಳು. ಅವಾಗ ನೀವು ಅಬ್ಸರ್ವ್ ಮಾಡಿದಾಗ ನೀವು ಇಡೀ ಪ್ರದೇಶಕ್ಕೆ ಮಾಡಿದಾಗ ಅದು ಹತೋಟಿಗೆ ಬರುತ್ತೆ. ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಮೊಬೈಲ್ ಸಂಖ್ಯೆ 7355. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಆಖರಿಗೆ ಪತ್ನಿಯಾಗಿ ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಭೂ ಸಾಕ್ಷರತೆ, ಕೃಷಿಕರ ಅನಿವಾರ್ಯತೆ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರಣ. ಏನ್ ಗಂಗಮ್ಮ, ಮನೇಲೆ ಇದ್ದೀಯಲ್ಲವಾ? ಮೂರ್ ದಿನದ ಕಾಣ್ಲೇ ಇಲ್ಲ. ಆರೋಗ್ಯ ಏನಾದ್ರೂ ಕೆಟ್ ಕಿಟ್ಟು ಹೋಗಿದ್ಯಾ ಅಂತ ವಿಚಾರಿಸೋಣ ಅಂತ ಬಂದೆ ನೋಡವ. ನನ್ನ ಆರೋಗ್ಯಕ್ಕೆ ಏನಾಗೈತೆ? ತೋಟ, ಹೊಲ, ಹಸು, ಕರು, ಮನೆ ಕೆಲ್ಸ ಎಲ್ಲ ನನ್ನೊಬ್ಳು ಮೇಲೆ ಬಿದ್ದು ಉಸಿರು ತಿರುಗಿಸ್ಕೊಳ್ಳೋಕು ಪುರ್ಸತ್ ಇಲ್ದಂಗ ಆಗ್ಬಿಡ್ತು. ಹಂಗಾಗಿ ಎಲ್ಲೂ. ಅದ್ಯಾಕೆ ನಿಮ್ ಯಜಮಾನ್ರೆಲ್ಲ ಹೋಗಿದ್ದಾರೆ? ಅದೆಲ್ಲೋ ಒಬ್ರು ರೈತರು ತುಂಬಾ ಚೆನ್ನಾಗಿ ಆಧುನಿಕ ಕೃಷಿ ಮಾಡಿ ಎಲ್ರಿಗೂ ಮಾದರಿಯಾಗಿದ್ದಾರೆ ಅಂತ ಆಕಾಶವಾಣಿ ಚಿತ್ರದುರ್ಗದಲ್ಲಿ ಕೇಳಿ ಅವ್ರ ಜಮೀನಿಗೆ ಅಧ್ಯಯನ ಮಾಡ್ಕೊಂಬರಕ್ಕೆ ಅಂತ ಅವ್ರ ಸ್ನೇಹಿತರನ್ನೆಲ್ಲ ಕರ್ಕೊಂಡು 4 ದಿನ ಆಯ್ತು ಹೋಗಿ. ನಿನ್ನೆ ಬಂದ್ರು, ಇವತ್ ನನಗ್ ಸ್ವಲ್ಪ ಬಿಡುವು ಸಿಕ್ತು ನೋಡು. ನಾನು ಆ ರೈತರ ಪ್ರಯತ್ನ ಯಶಸ್ಸು ಇದ್ರ ಬಗ್ಗೆ ನನ್ನ ಹತ್ರ ಹೇಳಿದ್ರು, ಅದನ್ನೆಲ್ಲ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಇದ್ದೆ. ಅಷ್ಟೊತ್ತಿಗೆ ನೀನೇ ಬಂದೆ. ಒಳ್ಳೇದೇ ಆಯ್ತು ನೋಡು, ಒಳಗ್ ಬಾ, ಕುತ್ಕೊಂಡ್ ಮಾತಾಡೋಣ. ಇಬ್ರೆ ಏನ್ ಚರ್ಚೆ ಮಾಡೋದವ್? ಗೌರಕ್ಕ ಗಂಗಣ್ಣನ ಜೊತೆಗಿದ್ರೆ ಇನ್ನೂ ಹೆಚ್ಚು ವಿಚಾರನ ಮಾತಾಡಬಹುದು. ಅವರನ್ನು ಕರೆಯೋಣ ನಡಿ. ಅಗೋ ನೋಡು ಗೌರತ್ತು. ಏನ್ ಗೌರಕ್ಕ, ಎತ್ಲಾಗ ಪ್ರಯಾಣ? ಇಲ್ಲೇ ಗಂಗಣ್ಣನ ಹತ್ರ ನಮ್ ಜಮೀನಿನ ಯಾವುದೇ ದಾಖಲೆ ಬಗ್ಗೆ ಹೋಗ್ತಾ ಇದ್ದೆ. ಅದೇನ್ ಜಯಕ ಗಂಗಕ್ಕ ಇಬ್ರು ಜೊತೆಯ ಹೋಗಿ ಬಯಸಿದ್ದು, ಡಾಕ್ಟರ್ ಹೇಳಿದ್ದು, ಎರಡು ಒಂದೇ ಆಯ್ತಲ್ಲ. ನಡೀರಿ ಗಂಗಣ್ಣನ ಮನೆಗೆ ಹೋಗಣ. ಓಹೋ, ಏನ್ರವ ಮೂರು ಜನ ಒಟ್ಟೊಟ್ಟಿಗೆ ಬಂದ್ಬಿಟ್ರಿ? ದಾಖಲೆ ಬಗ್ಗೆ ನಿನ್ನ ಹತ್ರ ಕೇಳೋದಿ, ಅದೇನ್ ಹೇಳ್ಬೇಕು ಹೇಳಣ. ಆಯ್ತು ಬಿಡ್ರವ್ವ, ಎಲ್ಲಾ ವಿಷಯನು ಮಾತಾಡಿದ್ರೆ ಆಯ್ತು. ಯಾರು ಬೇಡ ಅಂತಾರೆ? ನಾನು ಈಗ ಹೇಳೋ ವಿಷಯ ಎಲ್ಲದಕ್ಕೂ ಸಂಬಂಧ ಪಡುತ್ತೆ. ಈಗ ತಾನೆ ನಾನು ಶಿವಣ್ಣನ ಮನೆಯಿಂದ ಬರ್ತಾ ಇದ್ದೀನಿ. ಓ, ಶಿವಣ್ಣ ಅಂದ್ರೆ ಆ ಕೆರೆ ಹತ್ರ ತೋಟ ಮಾಡಿದಾರಲ್ಲ ಅವರಲ್ವಾ? ತುಂಬಾ ಒಳ್ಳೆ ಕೃಷಿ ಮಾಡ್ತಾರೆ ಅಂತ ಎಲ್ಲರೂ ಮಾತಾಡ್ತಾರೆ ಗಂಗಣ್ಣ. ನಮ್ ಮನೆಯವ್ರ ಜೊತೆ ನಾನು ಅವ್ರ ಜಮೀನ್ ನೋಡಕ್ ಹೋಗಿದ್ದೆ. ಎಂತ ತೋಟ ಮಾಡಿದ್ದಾರೆ ಅಂತೀರಾ? ಅಲ್ಲಿರೋ ಎಲ್ಲಾ ಮರ, ಗಿಡ, ಹೂ, ಬಳ್ಳಿ ಮಾತಾಡ್ತವೆ. ಅಷ್ಟು ಚೆನ್ನಾಗಿದ್ಯಾ? ಊರಲ್ಲೇ ಇದ್ರು ನನಗೆ ಗೊತ್ತೇ ಇಲ್ಲ ನೋಡವ. ಅದ ಹಂಗೆ ಕಣವ, ಎಷ್ಟೋ ಸರಿ ಕಣ್ಣು ಮುಂದೆ ಇದ್ರು ಕೆಲವರ ಸಾಧನೆ ನಮ್ಮ ಗಮನಕ್ ಬರೋದೇ ಇಲ್ಲ. ತೋಟ ಅಂದ್ರೆ ತುಂಬಾ ಚೆನ್ನಾಗೈತಂತೆ. ಎಲ್ಲೆಲ್ಲಿಂದಲೋ ಏನೇನೋ ಗಿಡ ಮರ ತಂದು ನೆಟ್ಟು ಬೆಳೆದಿದಾರಂತೆ. ನಿಜವಾ? ನಿಜ ಅಲ್ದೆ ಏನವ? ತೆಂಗಿನ ತೋಟ, ಅಡಕೆ ತೋಟ, ಬಾಳೆ, ಮಾವು, ಕಾಫಿ, ಸೇಬು, ಕಿತ್ಲೆ, ರೇಷ್ಮೆ ಯಾವ್ದಿಲ್ಲ ಅಲ್ಲಿ. ಬರಿ ತೋಟ ಹೊಲನೋ ದನ ಕರು ಇದ್ದಾವ? ದನ ಕರು ಕುರಿ ಮೇಕೆ ಎಲ್ಲ ಇದ್ದಾವೆ. ಅದು ಏನು ಬರೀ ಒಂದೇ ತರ ಅಲ್ಲ, ಯಾವ್ಯಾವ್ದೋ ಪ್ರದೇಶದ ಅನೇಕ ತಳಿಗಳು ಅಲ್ಲಿದ್ದಾವೆ. ಒಂದೊಂದು ಬಂಗಾರ ಇದ್ದಂಗಿದ್ದಾವೆ ಅಂತೀನಿ. ಅವ್ರ ತಂದೆ ತುಂಬಾ ಶ್ರಮ ಪಟ್ಟು ಸಂಪಾದಿಸಿದ ಆಸ್ತಿ ಅದು ಅಂತ ಕಾಣುತ್ತೆ. ಖಂಡಿತ ನಿಜ. ಅವ್ರ ಹಿರಿಯರು ಕಾಸಿ ಕಾಸು ಸೇರಿಸಿ ಕೂಡಿಟ್ಟ ಹಣದಲ್ಲಿ ಕೊಂಡ್ಕೊಂಡ ಆಸ್ತಿ ಅಂತೆ. 10 ಎಕರೆ ಭೂಮಿ ಕೊಳ್ಳೋದು ಅಂದ್ರೆ ಸುಲಭದ ಮಾತೇನವ? ಅಲ್ವಾ ಮತ್ತೆ, ಭೂಮಿ ಕೊಳ್ಳೋದು ದೊಡ್ಡ ಸಾಹಸ, ಪ್ರಯತ್ನ ಮುಖ್ಯ ಕಣವ, ಪ್ರಯತ್ನ. ಹೌದು, ಜಮೀನನ್ನ ಸಂಪಾದನೆ ಮಾಡೋದು ಎಷ್ಟು ಕಷ್ಟನೋ ಅದ್ರಲ್ಲಿ ಸರಿಯಾಗಿ ಬೆಳೆ ಬೆಳೆದು ದುಡ್ಡು ದುಡಿಯೋದು ಅಷ್ಟೇ ಕಷ್ಟ ಅಂತೀನಿ. ಅದೇನೋ ನಿಜ. ಕಾಲ್ ಕಾಲಕ್ಕೆ ಮಳೆ ಆಗ್ಬೇಕು, ಬೋರಲ್ಲಿ ನೀರ್ ಬರ್ಬೇಕು, ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಷ್ಟ ಬಿದ್ರೆ ಮಾತ್ರ ಕೃಷಿ ಕೈಗತ್ತೋದು. ದುಡಿಯೋ ಜನಕ್ಕೆ ಭೂಮಿ ತಾಯಿ ಒಲಿತಾಳೆ ಅಂದ್ರೆ ಸೋಮಾರಿಗಳಿಗೆ ಅಲ್ಲ ಕಣವ. ಸತ್ಯ ಹೇಳಿದೆ ತಾಯಿ, ಮಾತೇ ಇಲ್ವಾ, ಅರಿತು ಮಾಡಿದ್ರೆ ಆರಂಭ ಅಂತ. ಆದ್ರೆ ಅದಕ್ಕಿಂತ ಮುಖ್ಯವಾದ ವಿಚಾರ ಅಂದ್ರೆ ನಮ್ಮ ಜಮೀನಿನ ದಾಖಲೆಗಳನ್ನ ರೈತರಾದ ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾಗಿ ಸಂಬಂಧಪಟ್ಟ ಕಚೇರಿಗಳಲ್ಲಿ ಹೊಸ ದಾಖಲೆ ತಗೊಂಡು ಸರಿಯಾಗಿದೆಯಾ ಅಂತ ನೋಡ್ಬೇಕು. ಅದೆಂತ ಮಾತು ಗಂಗಣ್ಣ, ಅವ್ರ ಭೂಮಿ ದಾಖಲೆ ಅವ್ರ ಹತ್ರ ಇಲ್ದೆ ಇರುತ್ತೇನಪ್ಪ? ಹೇಳಕ್ ಆಗಲ್ಲ ಕಣಕ್ಕ. ಎಲ್ಲರ ಹತ್ರನು ಎಲ್ಲಾ ದಾಖಲೆಗಳು ಇರ್ತವೆ ಅಂತ ನನ್ಗಂತೂ ಅನುಮಾನನಪ್ಪ. ಕೆಲವ್ರ ಜವಾಬ್ದಾರಿಯಿಂದ ದಾಖಲೆಗಳನ್ನ ಇಟ್ಕೊಂಡಿರ್ಬೋದು, ಕೆಲವ್ರ ಹತ್ರ ಇಲ್ದೇನು ಇರ್ಬೋದು. ನಮ್ದೇ ಒಂದ್ ವಾಲದ್ದು ಅದೇಂತದ ಪಾಣಿ ಅಂತೆ, ಅದು ಬರ್ತಾನೆ ಇಲ್ವಂತೆ. ಅದಕ್ಕೆ ಕಣವ ಹೇಳಿದ್ದು, ಜಮೀನಿನ ದಾಖಲೆ ಯಾವತ್ತೂ ಸರಿಯಾಗಿರ್ಬೇಕು, ಇಲ್ಲಾಂದ್ರೆ ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ. ಅದೇನಪ್ಪ, ನೀನೇನೋ ಬುದ್ಧಿವಂತ, ಎಲ್ಲ ಸಂಗತಿ ಗೊತ್ತಿರುತ್ತೆ. ವಿದ್ಯೆ ಬುದ್ಧಿ ಇಲ್ದವ್ರು ಏನ್ ಮಾಡ್ಬೇಕು ಅಂತೀನಿ? ಈ ಕಾಲದಲ್ಲಿ ಅಂತವ್ರು ಯಾರಿದ್ದಾರೆ ಬಿಡಕ್ಕ? ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗೋ ಕಾಲ ಇದು. ಎಲ್ರು ಬುದ್ಧಿವಂತರೇ ಇಲ್ಲ. ನಮ್ಮನ್ನೇ ನೋಡು, ನಮ್ಮನೆ ಜಮೀನ್ ದಾಖಲೆ ಸರಿ ಮಾಡ್ಕೊಡಪ್ಪ ಅಂತ ಗಂಗಣ್ಣನ ಹತ್ರ ಬಂದಿಲ್ವ ಈಗ? ಅದ್ರಲ್ಲಿ ಏನಿದೆ, ಗೊತ್ತಿಲ್ಲದ ಮಾಹಿತಿ ಕೇಳೋದು ಖಂಡಿತ ತಪ್ಪಲ್ಲ. ಯಾರಿಗೆ ವಿಷಯ ಗೊತ್ತೋ ಅವ್ರ ಬಳಿ ಅನುಮಾನ ಪರಿಹಾರ ಮಾಡ್ಕೋಬೇಕು. ಸಮಸ್ಯೆ ಹೇಳದೇ ಇದ್ರೆ ತೊಂದ್ರೆ ನಮಗೆ ಅಲ್ವಾ? ಈಗ ಶಿವಣ್ಣನ ಕಥೆಯು ಹಿಂಗೆ ಆಗೈತಿ. ಅಂತದ್ದೇನ ಶಿವಣ್ಣಂಗೆ? ಬಂಗಾರದಂತ ಶಿವಣ್ಣನ ಜಮೀನೇ ಕೈ ಬಿಟ್ಟೋಗಂಗಾಯ್ತು ಕುಂತೈತೆ. ಇದೇನಣ್ಣ ಇಂತ ಸುದ್ದಿ ಹೇಳ್ತಾ ಇದ್ಯಾ? ತಾನಾಯ್ತು ತನ್ ಬದುಕಾಯ್ತು ಅಂತ ನೆಮ್ಮದಿಯಾಗಿ ಭೂಮಿ ತಾಯಿನ ನಂಬಿ ಕಷ್ಟ ಬಿದ್ದು ದುಡಿಯೋ ಕುಟುಂಬ ಅದು. ಅಪ್ಪಟ ಚಿಂದಂತ ಜನ ಅವರು, ಅವ್ರ ಭೂಮಿ ಕೈ ಬಿಟ್ಟು ಹೋಗೋ ಅಂತದೇನ್ ಬಂತು? ಅದೆಲ್ಲ ನಿಜವೇ ಕಣವ. ಕಷ್ಟ ಬಿದ್ದು ಹಗಲು ರಾತ್ರಿ ದುಡಿದು ಕೋಟ್ಯಾಂತರ ಬೆಲೆ ಬಾಳೋ ರೀತಿ ಜಮೀನು ಅಭಿವೃದ್ಧಿ ಏನೋ ಮಾಡಿದ್ರು. ಆದ್ರೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಬಗ್ಗೆ ಯಾವತ್ತೂ ಗಮನ ಹರಿಸಲೇ ಇಲ್ಲ ಅಂತೀನಿ. ಅಲ್ಲ, ಅಪ್ಪನ ಕಾಲದ ಆಸ್ತಿ ದಾಖಲೆಗಳೇ ಇಲ್ಲ ಅಂತೀಯ, ಯಾರಾದ್ರೂ ಒಪ್ಪ ಮಾತ ಇದು? ಇಲ್ದೆ ಏನು ಇದ್ದಾವೆ, ಆದ್ರೆ ಅದ್ ಯಾರ ಹೆಸರಲ್ಲೋ ಇದಾವೆ. ಬಾಯಿ ಮಾತಿಗೆ ಶಿವಣ್ಣನೇ ಭೂಮಿ ಮಾಲೀಕ, ಆದ್ರೆ ಸರ್ಕಾರದ ದಾಖಲೆಗಳ ಪ್ರಕಾರ ಬೇರೊಬ್ಬರಿಗೆ ಆ ತೋಟ ಹೊಲ ಎಲ್ಲ ಸೇರಿತಿ. ಅಲ್ಲ, ಇಡೀ ಊರಿಗೆ ಗೊತ್ತು ಶಿವಣ್ಣಿಗೆ ಸೇರಿದ ಜಮೀನ್ ಅದು ಅಂತ. ಅದ್ರಲ್ಲಿ ಬೇರೆ ಯಾರಿಗೋ ಈ ನೆಲ ಸೇರಿದ್ದು ಅಂದ್ರೆ ಒಪ್ಪರ್ ಯಾರು ಅಂತೀನಿ. ಆಸ್ತಿ ಶಿವಣ್ಣನಿಗೆ ಸೇರಿದ್ದು ಅಂತ ಊರಿಗೆ ಗೊತ್ತಿರಬಹುದು, ಆದ್ರೆ ದಾಖಲೆಗಳಿಗೆ ಆ ವಿಷಯ ಗೊತ್ತಿಲ್ವಲ್ಲ. ಶಿವಣ್ಣ ನೋಡಿದ್ರೆ ಆ ನಾಡಿ ಬುದ್ಧಿವಂತ. ಅಷ್ಟು ಚೆನ್ನಾಗಿ ಬೆಳೆ, ಮಳೆ, ಭೂಮಿ, ಮರ, ಗಿಡ ಎಲ್ಲದ್ರ ಬಗ್ಗೆ ತಿಳ್ಕೊಂಡೈತೆ. ದಾಖಲೆಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಅಂತ? ಬುದ್ಧಿವಂತಿಕೆನೆ ಬೇರೆ, ವಿವೇಚನೆ ಬೇರೆ, ಜ್ಞಾನದ ಜೊತೆಗೆ ಸ್ವಲ್ಪ ಮಟ್ಟಿನ ಲೌಕಿಕ ವಿಷಯನ ಹೊರತಿರ್ಬೇಕು, ಇಲ್ಲಾಂದ್ರೆ ಹಿಂಗೆ ಆಗೋದು. ಅದೇನ್ ತಪ್ಪುಗಳು ಆಗಿದೆ, ಸರಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅರ್ಥ ಆಗಂಗೆ ಬಿಡಿಸಿ ಹೇಳ ಗಂಗಣ್ಣ. ಶಿವಣ್ಣನ ತಂದೆ ಯಾರ ಹತ್ರ ಜಮೀನ್ ಖರೀದಿ ಮಾಡಿದ್ರು? ಆ ಕಾಲದಲ್ಲಿ ಇಷ್ಟೊಂದು ಮಟ್ಟಿನ ಕಾನೂನುಗಳ ತಿಳುವಳಿಕೆ ಆಗಲಿ, ದಾಖಲಾತಿಗಳ ಅಗತ್ಯದ ಬಗ್ಗೆ ಮನವರಿಕೆ ಆಗಲಿ ಕೆಲವು ಜನಕ್ಕೆ ಇರಲೇ ಇಲ್ಲ. ಒಂದು ಬಿಳಿ ಆಳೆ ಮೇಲೆ ಅವರವರೇ ಮಾರಾಟ ಮತ್ತು ಖರೀದಿಯ ಕರಾರು ಮಾಡಿಕೊಂಡು ಮನೆಯಲ್ಲೇ ಇಟ್ಕೊಂಡ್ಬಿಡೋರು. ಸಬ್ರೇಶ್ವರ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿಸಬೇಕು, ಹಕ್ಕು ಬದಲಾವಣೆ ಮಾಡಬೇಕು ಅನ್ನೋದಕ್ಕಿಂತ ಖರೀದಿಸಿದ ಭೂಮಿನ ಅಭಿವೃದ್ಧಿ ಮಾಡೋದೇ ಮುಖ್ಯ ಆಯ್ತು ಅವರಿಗೆ. ಅವರ ತಂದೆಯೇನ ಆ ಕಾಲದವರು, ಅದನ್ ಬಿಡು. ಈ ಶಿವಣ್ಣಿಗಾದ್ರೂ ಸ್ವಲ್ಪ ಜವಾಬ್ದಾರಿ ಬೇಡವಾ? ಜಮೀನಿನ ಕಾಗದ ಪತ್ರ ಯಾವ್ದು ಎಲ್ಲಿದ್ದಾವೆ ಅಂತ ಯೋಚನೆ ಕೂಡ ಮಾಡ್ಲಿಲ್ವಾ? ಅಲ್ಲ ಗಂಗಣ್ಣ, ಭೂಮಿ ಕಂದಾಯ ಕಟ್ಟಬೇಕಲ್ಲ, ಅವಾಗಾದ್ರೂ ನೋಡ್ಲಿಲ್ವಾ? ಕಂದಾಯ ಏನವ, ಸರ್ವೆ ನಂಬರ್ ಯಾವ್ದೋ ಅದಕ್ಕೆ ಹಣ ಕಟ್ಟಿಸಿಕೊಂಡು ರಸೀದಿ ಕೊಡ್ತಾರೆ, ಕಂದಾಯ ಕಟ್ಟಿದವ್ರ ಹೆಸರಿಗೆ ರಸೀದಿ ಹಾಕ್ತಾರೆ. ಅಷ್ಟಕ್ಕೂ ಶಿವಣ್ಣ ಬರೀ ಅವರಿವ್ರ ಹತ್ರನೇ ಕಂದಾಯ ದಾನ ಕಟ್ಕೊಳಿಸಿರೋದ್ ಬಿಟ್ರೆ ಯಾವತ್ತೂ ಸ್ವತಃ ಕಟ್ಟಿಲ್ಲ, ಯಾವ್ದೇ ರಸೀದಿನೂ ಇಟ್ಕೊಂಡಿಲ್ಲ. ಈಗೇನಣ್ಣ, ಸರ್ಕಾರದಿಂದ ಯಾವ್ದಾವ್ದೋ ಸ್ಕೀಮ್ಗಳಲ್ಲಿ ಹಣ ಬಂದು ರೈತರು ಬ್ಯಾಂಕ್ ಖಾತೆಗೆ ಬೀಳುತ್ತೆ, ಅದು ಗೊತ್ತಾಗ್ಲಿಲ್ವಾ ಅಂತ? ಯಾವ ಸಬ್ಸಿಡಿ ಸ್ಕೀಮ್ನ ಸುದ್ದಿನೇ ಬೇಡ ಅಂತ ಮೈ ಮುರಿದು ದುಡಿಯೋದ ಸಾಕು ಅಂದ್ಕೊಂಡು ಸುಮ್ಮನಾಗಿರ್ಬೇಕು ಶಿವಣ್ಣ ಅಂತ ಕಾಣುತ್ತೆ. ಅದೇನೋ ನಿಜಾನೇ, ಆದ್ರೂ ಈ ನಾಡಿ ನಿರ್ಲಕ್ಷ್ಯ ಮಾಡಬಾರ್ದಿತ್ತು, ಈಗ ನೋಡಿದ್ರೆ ಪರದಾಟ ಆಗೈತಿ. ಅದಲ್ಲಪ್ಪ, ಎಚ್ಚರಿಕೆ ವಹಿಸೋದು ಅಂದ್ರೆ ಹೆಂಗಪ್ಪ? ಅದನ್ನಾದ್ರೂ ಹೇಳು. ವರ್ಷದಲ್ಲಿ ಒಂದ್ಸಾರಿನಾದ್ರೂ ಪಹಣಿ ತೆಗೆದು ಪರಿಶೀಲನೆ ಮಾಡಬೇಕು, ಗ್ರಾಮ ಲೆಕ್ಕಿಗರ ಬಳಿ ಪಟ್ಟ ಪುಸ್ತಕ ಬರೆಸ್ಕೋಬೇಕು, ಅದರಲ್ಲಿ ನಮ್ಮ ಜಮೀನಿನ ವಿವರಗಳು ದಾಖಲಾಗಿರುತ್ತೆ. ಇಸಿ, ಅಟ್ಲಾಸ್, ಸ್ಕೆಚ್ಚು, ಈ ತರ ಹತ್ತಾರು ದಾಖಲೆಗಳು ತಾಲೂಕ್ ಆಫೀಸ್ನಲ್ಲಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ, ನಾಡ ಕಚೇರಿನಲ್ಲಿ, ನೆಮ್ಮದಿ ಕೇಂದ್ರ ಮುಂತಾದ ಕಡೆ ಸಿಗುತ್ತೆ. ಅದನ್ನೆಲ್ಲ ಯಾವ್ದಕ್ಕಾದ್ರೂ ಅಗತ್ಯ ಇದ್ದಾಗ ಮಾತ್ರ ತಗೊಳ್ಳೋದು ಅಲ್ವಾ? ಸುಮ್ ಸುಮ್ನೆ ದುಡ್ಡು ಖರ್ಚು ಮಾಡಿ ತಗೊಳಕ್ ಯಾರು ಹೋಗ್ತಾರೆ? ಅದೇನೋ ಸತ್ಯ, ನಾವೆಲ್ಲ ಹಂಗೆ ಸದ್ಯಕ್ಕೆ ಮಾಡ್ತಾ ಇರೋದು. ಆದ್ರೆ ಇದಕ್ಕೆಲ್ಲ ಏನ್ ಸೀಮೆಗಳ ಸಾರಿ ಎಲ್ಲ ದಾಖಲೆ ತಂದು ಪರಿಶೀಲಿಸಿ ಏನಾದ್ರೂ ತಪ್ಪುಗಳಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಸರಿ ಮಾಡಿಕೊಳ್ಳೋದು ನಮಗೆ ಒಳ್ಳೇದಲ್ವಾ? ಯಾವ್ಯಾವ್ದ ಪ್ರಯೋಜನಕ್ ಬಾರದ ಕೆಲ್ಸಗಳಿಗೆ ಸಾವಿರಾರು ರೂಪಾಯಿ ಅನಾಗತ್ಯವಾಗಿ ಖರ್ಚು ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಭೂಮಿಗೆ ದಾಖಲೆಗೆ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಹೇಳಿದ್ದು, ಭೂಮಿ ಕೊಳ್ಳೋದು ಅದನ್ನ ಅಭಿವೃದ್ಧಿ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಿರ್ವಹಿಸೋ ಅಂತ. ಅದಿರ್ಲಿ ಗೌರಕ್ಕ, ನಾಳೆ ನಿಮ್ ಮನೆಯವ್ರನ್ನ ನಿಮ್ ಜಮೀನ್ ದಾಖಲೆ ಜೊತೆಗೆ ತಾಲೂಕ್ ಆಫೀಸ್ಗೆ ಹೋಗಿ ಪಾಣಿ ಇಲ್ಲದ ಏನ್ ತಪ್ಪು ಹತ್ರ ಹೋಗೋಣ, ಪ್ರಯತ್ನನಾದ್ರೂ ಮಾಡೋಣ. ಮೊದ್ಲು ಆ ಕೆಲಸ ಮಾಡೋಣ, ನಡೀರಿ. ಹೌದೌದು, ನಡೀರಿ, ಹೋಗೋಣ. ಸುಂದು ಭಾರ ಹೊರುತ್ತಾಳೆ, ನಗು ತೀರುತ್ತಾಳೆ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಸಿಗ್ನಲ್ ಇಲ್ಲ, ಹೊಸ ಕಾರ್ ಬೇರೆ, ಇದೇ ಸ್ಪೀಡ್ ನಲ್ಲಿ ಹೊಟ್ಟೋದ್ರೆ ಬೇಗ ಮದುವೆ ಮನೆ ಸೇರ್ಕೋಬಹುದು. ಅಮ್ಮ ಅಮ್ಮ, ಬರ್ತಾ ಇದೀವಿ ಬರ್ತಾ ಇದೀವಿ, ಇನ್ನೊಂದು ಅರ್ಧ ಗಂಟೆಲಿ ಅಲ್ಲಿ ಇದ್ಬಿಡ್ತೀವಿ. ಏ ಬ್ರೇಕ್ ಹಾಕು, ಸ್ಲೋ ಮಾಡು, ಎದುರುಗಡೆ ಲಾರಿ ನಿಂತಿದೆ. ಅಯ್ಯೋ ಅಲ್ಲಪ್ಪ, ಎಲ್ ಬೋರ್ಡ್ ಹಾಕಿದೀಯ? ಸೀಟ್ ಬೆಲ್ಟ್ ಹಾಕಿಲ್ಲ, ಫೋನ್ ನಲ್ಲಿ ಬೇರೆ ಮಾತಾಡ್ತಾ ಇದ್ದೆ, ಜೊತೆಗೆ ಏನ್ ಸ್ಪೀಡ್ ನಲ್ಲಿ ಕಾರ್ ಓಡಿಸ್ತಾ ಇದ್ದೆ ಗೊತ್ತಾ? ನೀನು ಉಳಿದಿದ್ದೇ ಹೆಚ್ಚು. ವಾಹನ ಚಲಾಯಿಸುವಾಗ ಮಿತಿ ಮೀರಿದ ವೇಗ ಅಪಘಾತಕ್ಕೆ ಕಾರಣ. ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸಬೇಡಿ. ನಿದ್ದೆ ಮಂಪರಿನಲ್ಲಿ ಮದ್ಯಪಾನ ಮಾಡಿದಾಗ ವಾಹನ ಚಲಾಯಿಸುವುದು ಸುರಕ್ಷಿತವಲ್ಲ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಪ್ರಧಾನಮಂತ್ರಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲು ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800 180 155 ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಬಾಂಧವರೇ, ಈಗ ಕೇಳಿ ಸ್ತ್ರೀ ಕಾರ್ಯಕಿರಿ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸಿಒ ವರಂಜಾಕ್ಷಿ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿದರಿ ಮಾತಾಡಿಸ್ತಾ ಇದ್ದೀವಿ. ಈ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಹೇಳಿ, ಒಂದು ಕಾರ್ಯ ಚಟುವಟಿಕೆಗಳು ಅಂತಂದ್ರೆ ಯಾವ ರೀತಿ ನಡೀತಾ ಇದೆ? ಸರ್, ನಮ್ದು ವಿಘ್ನೇಶ್ವರ ಸಂಘ ಅಂತ ಹೇಳ್ಬಿಟ್ಟು ಅದು 10 ಜನ ಗುಂಪು ಮಾಡಿದೀವಿ ಸರ್. ಅದರಿಂದ ನಾವು ಜಾಸ್ತಿ ಎಲ್ಲ ಅಭಿವೃದ್ಧಿ ಮಾಡ್ಕೊಂಡಿದೀವಿ ಸರ್. ಅದರಿಂದ ನಮಗೆ ಬಹಳ ಸರ್ಕಣೆ ಆಗ್ತಾ ಇದೆ. 10 ಜನ ಇದ್ದೀವಿ, ಅದರಿಂದ ಬಹಳ ಮುಂದೆ ಬಂದೀವಿ. ಮಹಿಳೆ ಯಾವ ರೀತಿ ಹೊರಗೆ ಬಂದರೆ ಸ್ವತಂತ್ರ ಇದೆ ಅಂತ ತೋರಿಸ್ತಾ ಇದ್ದೀವಿ. ಮತ್ತು ನಾವೆಲ್ಲ ದುಡಿಮೆ ಎಲ್ಲ ಅದರಿಂದನೇ ಮಾಡ್ಕೊತಾ ಇದ್ದೀವಿ ಸರ್. ಮತ್ತು 10 ಜನಕ್ಕೂ ಚೆನ್ನಾಗಿ ಲೋನ್ ಎಲ್ಲ ತೊಗೊಂಡ್ಬಿಟ್ಟು ಭಾಳ ಇದು ಮಾಡ್ಕೊತಿದ್ದೀವಿ ಸರ್. ಅದು ವಿಘ್ನೇಶ್ವರ ಸಂಘದಲ್ಲಾದ್ರೂ ಮತ್ತು ಮಂಜುನಾಥ ಸಂಘದಲ್ಲೂ ಭಾಳ ಮಾಹಿತಿ ತಿಳ್ಕೊಂಡಿದ್ದೀವಿ. ಮತ್ತು ನಾವು ಹೆಗಡೆಯವರು ಹೇಮಾವತಿಯವ್ರ ಬಗ್ಗೆನೂ ಭಾಳ ಬುಕ್ ಎಲ್ಲ ಓದ್ತಾ ಇದ್ದೀವಿ ಸರ್. ಮತ್ತು ಅಲ್ಲಿ ಹೋಗ್ಬಿಟ್ಟು ನಮಗೆ ಒಂದು ಸ್ವತಂತ್ರ ಸಿಕ್ಕಿದೆ ಸರ್. ಹೆಣ್ಣು ಯಾವ ರೀತಿ ಹೊರಗಡೆ ಬಂದು ಬೆಳೀಬೇಕು ಅನ್ನೋ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ತೋರಿಸ್ತಾ ಇದೀವಿ ಸರ್. ಮತ್ತೆ ರಾಟೆ ಮಿಷಿನ್ನು ಮತ್ತೆ ಎಣಿಕೆಗಳು ಎಲ್ಲ ಅಭಿವೃದ್ಧಿ ಮಾಡ್ಕೊತೀವಿ ಸರ್ ನಾವು. ಅಂದ್ರೆ ಈ ತರ ಸ್ವಸಹಾಯ ಸಂಘ ಕಟ್ಕೊಳ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಸರ್, 10 ಜನ ಈಗಲ್ಲ 7-8 ವರ್ಷದಿಂದ ಮಾಡ್ತಾ ಬಂದ್ವಿ ಸರ್. ನಮಗೆ ಚೆನ್ನಾಗಿ ಅದರಲ್ಲಿ ಮುಂದೆ ಬರ್ತಾ ಇದೀವಿ ಸರ್. ದುಡ್ಡಿಗಿನ್ನೂ ಹೆಚ್ಚಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು, ಅದರಲ್ಲಿ ಹೋದ್ರೇನೆ ನಮಗೆಲ್ಲ 4-6 ರೀತಿ ಗೊತ್ತಾಗುತ್ತೆ ಅಂತ ಒಂದ್ ಸ್ವಲ್ಪ ಅನಿಸಿದೆ ಸರ್. ನಮ್ ಕೈಲೇ ಸಾಧನೆ ಮಾಡಕ್ ಆಗಿಲ್ಲ, ಓದನ್ನ ಓದಿ ಮಕ್ಕಳನ್ನ ಮುಂದೆ ತರಬೇಕನ್ನೋ ಆಸೆ ಇದೆ ಸರ್. ಅದರಿಂದ ಈ ಒಂದು ಗುಂಪು ಕಟ್ಟಬೇಕಂತ ಅನ್ಕೊಂಡಾಗ ಪ್ರಾರಂಭದಲ್ಲಿ ಎಷ್ಟು ಜನ ನೀವು ಸದಸ್ಯರಾದ್ರೆ? ಪ್ರಾರಂಭದಲ್ಲಿ ಒಂದು 7-8 ಜನ ಇದ್ವಿ ಸರ್. ಆಮೇಲೆ 10 ಜನ ನಾವು ಸೇರ್ತೀವಿ ನಾವು ಮಾಡೋದ್ರಿಂದ ಹೇಳ್ಬಿಟ್ಟು ಅದಕ್ಕಾಗಿ ನಾವು ಜಾಸ್ತಿ ಸೇರಿದ್ವಿ ಸರ್. ಇಷ್ಟೇ ಅಲ್ಲ ಸರ್, ನಾವು ಮತ್ತೆ ಅದರಿಂದ ಗೌರ್ಮೆಂಟ್ ಇಂದ ಬೇಕಾದ್ರೂ ಸರ್ಕಣೆ ಪಡಿತಾ ಇದೀವಿ ಸರ್. ಅದೀಗ ಸಂಘಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ತೀರ್ದು ಸರ್. ಸ್ವಸಹಾಯ ಸಂಘಕ್ಕೆ ಎರಡು ಗುಂಪು ರಚನೆ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರ, ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪು, ಇನ್ನೊಂದು ಧರ್ಮಸ್ಥಳದ ಸಂಘದಲ್ಲಿ ಅಲ್ಲಿ ಒಂದು ಗುಂಪು ಮಾಡಿಕೊಂಡಿದ್ರ? ಹ್ಞೂ ಸರ್. ಇದರ ಇಲ್ಲಿ ಯಾವ ಜನ 10 ಜನ ಇದೀವಿ ಅದರಲ್ಲಿ ಅದೇ ಜನ ಇದೀವಿ. ನಮ್ಮನ್ನ ನೋಡ್ಬಿಟ್ಟು ಇನ್ನೂ ತುಂಬಾ ಸಂಘ ಜಾಸ್ತಿ ಬೆಳೀತಾ ಇದೆ ಸರ್. ಈಗ ಆರ್ಥಿಕವಾಗಿ ಮೇಲ್ ಬರ್ಬೋದು ಅಂತ ಹೇಳ್ತೀರ, ಈ ತರ ಒಂದು ಗುಂಪನ್ನ ರಚನೆ ಮಾಡಿಕೊಂಡಾಗ? ಇದೇ ತರ ಸಂಘನ ಅಭಿವೃದ್ಧಿ ಮಾಡ್ಕೊಂಡ್ರೆ ಅದರಲ್ಲಿ ಬೇಕಾದಷ್ಟು ಮಾಹಿತಿ ಕಲಿತಿದೀವಿ. ಆರೋಗ್ಯದ ಬಗ್ಗೆ ಹೇಳ್ತಿದ್ದಾರೆ ಅವರು, ಮಕ್ಕಳ ಬಗ್ಗೆ ಹೇಳ್ತಿದ್ದಾರೆ. ನೀವು ಈ ರೀತಿ ಮಾಡಿದ್ರೆ ಈ ತರ ದುಡಿಮೆ ಯಾರೂ ಮನೆಯಲ್ಲಿ ಕುತ್ಕೊಂಡು ಇರಕ್ ಆಗಲ್ಲ, ಸಾಕಷ್ಟು ಮಾಹಿತಿ ಕೊಟ್ಟೋಗ್ತಾರೆ ಸರ್. ಬಂದಾಗೆಲ್ಲ ಪಂಚಾಯತರೆಲ್ಲ ಸೇರ್ಬಿಟ್ಟು ನಮ್ ಸಂಘನ ಚೆನ್ನಾಗೆಲ್ಲ ತಗೊಂಡ್ಬಿಟ್ಟು ಹೆಣ್ಮಕ್ಳಿಂದಾನೆ ಸರ್ ಕಸದ ಇಳುವರಿ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ಬಿದ್ರಿಕೆರೆ ಗ್ರಾಮದಲ್ಲಿ. ಅಂದ್ರೆ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಿಂದ ಅಂದ್ರೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ರೆ ನಂಗೆ ತಮ್ಮ ಗ್ರಾಮಗಳಲ್ಲಿ? ಹಾ ಸರ್, ಸ್ವಚ್ಛತೆ ಅವ್ರು ಹೇಳ್ತಿದ್ರು ಸರ್. ನಮಗೆ ಮೀಟಿಂಗ್ ಮಾಡಕ್ ಬಂದಾಗ ಗ್ರಾಮ ಸಭೆಗೆ ಅಲ್ಲೆಲ್ಲ ಕರ್ದ, ನಮಗೆ ಒಂದ್ ತಿಂಗಳಿಗೊಂದ್ ಮೀಟಿಂಗ್ ಇರುತ್ತೆ ಸರ್. ಅವಾಗೆಲ್ಲ ನಾವು ಹೋಗ್ತಿವಲ್ಲ, ನಮಗೆ ನೀವ್ ಏನ್ ಪ್ರಾಬ್ಲಮ್ ಇದ್ರು ಹೇಳ್ರಿ ಸಂಘದವರು. ಅಲ್ಲಿ ಸಾಕಷ್ಟು ಮಾಹಿತಿ ಕಲಿತಿದ್ವಿ ಸರ್ ನಾವು ಹೋದಾಗೆಲ್ಲ. ಆರೋಗ್ಯದ ಬಗ್ಗೆ ಆಗ್ಲಿ, ಸ್ವಚ್ಛತೆ ಬಗ್ಗೆ ಆಗ್ಲಿ, ಕಸಾನ ಯಾವ ರೀತಿ ಡಿವೈಡ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಸರ್. ಈಗೆಲ್ಲ ನೀವು ಪ್ರತಿ ವಾರ ಈಗ ಸಭೆ ಸೇರ್ತಿರಲ್ವಾ, ಸಭೆಯಲ್ಲಿ ಏನ್ ಚರ್ಚೆ ಮಾಡ್ತೀರಾ ನಿಮ್ಮ ಸಂಘದ ಎಲ್ಲ ಸದಸ್ಯರು ಸೇರ್ಕೊಂಡು? ಎಲ್ಲರು ಸೇರ್ಬಿಟ್ಟು ನಾವು ಚೆನ್ನಾಗಿ ಕಟ್ಕೊಂಡು ಹೋಗ್ಬೇಕು, ನಾವು ಮತ್ತೆ ನಮ್ಮಿಂದ ಬೇರೆಯವ್ರಿಗೆ ಸಹಾಯ ಆಗ್ಬೇಕು, ನಮಗೆ ಲಕ್ಷಾಂತರಗಟ್ಟಲೆ ಅದರಲ್ಲಿ ಲೋನ್ ಸಿಗುತ್ತೆ, ಅದರಿಂದ ನಾವು ದುಡಿಬೇಕನ್ನೋ ಶಕ್ತಿ ಬಂದಿದೆ ಸರ್. ನಾವು ಇಲ್ಲ ಎಲ್ಲ ಮನೇಲೆ ಇದ್ ಬಿಡ್ತಾರೆ, ಹೆಣ್ಮಕ್ಳು ಎಲ್ಲಿ ಹೋಗಕ್ ಸ್ವತಂತ್ರನೇ ಇರ್ತಿರ್ಲಿಲ್ಲ. ಈ ಸಂಘದಿಂದ ಎಲ್ಲಾ ಕಡೆಗೂ ನಾವು ಹೋಗ್ತಿವಿ, ಅದನ್ನ ಒಳ್ಳೆಯ ರೀತಿಯಿಂದ ಇದು ಮಾಡ್ಕೊತೀವಿ ಸರ್. ಈಗ ಉಳಿತಾಯ ಅಂತಂದ್ರೆ ವಾರದಲ್ಲಿ ಎಷ್ಟು ಉಳಿತಾಯ ಮಾಡ್ತೀರ? ನಾವು ವಾರದಲ್ಲಿ 50 ರೂಪಾಯಿ ಮಾಡ್ತೀವಿ ಸರ್. ಅದರಿಂದ ತಗೊಂಡ್ಬಿಟ್ಟು ಲೋನ್ ಮತ್ತೆ ಬೇರೆಯವರಿಗೆ, ಅವರಿಗೆ ಎಜುಕೇಶನ್ ಅವ್ರ ಮನೆ ಮಕ್ಕಳಿಗೆ ಕೊಡಿಸ್ತೀವಿ ಸರ್ ನಾವು. ಮತ್ತೆ ಈಗ ಕೃಷಿಗೆ ಯಾವ್ದಕ್ಕೆ ಉಪಯೋಗಿಸ್ತೀರ ಸಂಘದಲ್ಲಿ ಸಾಲ ತೆಗೆದುಕೊಂಡು? ಸರ್, ಪಟ್ಲಿ ಮರೆ ತಗೊಂತಾರೆ, ಮತ್ತೆ ಮಕ್ಳು ವಿದ್ಯಾಭ್ಯಾಸಕ್ಕೆ ಹಾಕ್ತಾರೆ, ಮತ್ತೆ ಇನ್ನು ಬಿಸ್ನೆಸ್ ಮಾಡ್ತೀವಿ ಸರ್. ಅಂಗಡಿಯವ್ರು ಜಾಸ್ತಿ ಇದೀವಿ, ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಸಂಘದಲ್ಲಿರೋರೇ 4-5 ಅಂಗಡಿ ಮಾಡ್ಕೊಂತಾರೆ. ಬಾಳೆ ಸ್ಟೋರ್ ಮಾಡಿದ್ದಾರೆ, ಪಕೋಡದ ಅಂಗಡಿ ಮಾಡಿದ್ದಾರೆ, ಮತ್ತೆ ಆಶಾವರ್ ಕರಿದಾರೆ ಸರ್ ನಮ್ಮ ಇದ್ರಾಗ ಒಬ್ರು ಸಂಘದಲ್ಲಿ, ಅವರು ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಒಟ್ಟಿಗೆ ನಾವು ಸಂಘದಲ್ಲಿ ತಗೊಂಡಿದ್ದಕ್ಕೂ ಇದು ಉಪಯೋಗ ಮಾಡ್ಕೊತೀವಿ ಸರ್. ಈಗ ಹಸು ಸಾಕಾಣಿಕೆ ಮಾಡೋದು, ಕುರಿ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಇದನ್ನು ಮಾಡಿದಾರ? ಹ್ಞೂ ಸರ್, ಎಲ್ಲರು ಕೋಳಿ ಹಸು ಎಲ್ಲರೂ ಮನೆ ಮುಂದೆನೂ ಆಕಳ ಇದಾವೆ, ಹಸು ಇದಾವೆ, ಪಟ್ಲಿ ಮರ ಇದಾವೆ ಸರ್ ಎಲ್ಲ. ಈಗ ನೀವು ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಸಂಘದಲ್ಲಿ ಯಾವ ರೀತಿ ಒಂದು ಕಾರ್ಯಗಳನ್ನು ಮಾಡ್ಕೊಂತ ಬರ್ತಾ ಇದ್ರೆ? ಕಾರ್ಯಗಳು ಹೆಂಗಂದ್ರೆ ಸರ್, ನಾವು ಹೇಳಿದತ್ತನೇ ನಡ್ಕೊಂತಾರೆ 10 ಜನನು. ನಾವು ಯಾವ ರೀತಿ ಮಾಡನ್ ಬನ್ನಿ ಎಲ್ಲ ಸೇರ್ಕೊಂಡು ಇಂಥ ಮೀಟಿಂಗ್ ಹೋಗನ್ರಿ, ಇಂಥ ಹೊರಗಡೆ ಹೋಗನ್ರಿ ಎಲ್ಲ ತೋರಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಮಾಹಿತಿ ಕಲ್ತ್ಕೊಂಡ್ಬಂದು ನಾವು ಸಭೆಯಲ್ಲಿ ಬನ್ನಿ ಎಲ್ಲ ಹೋಗೋಣ, ಈ ರೀತಿ ಇರೋಣ, ಈ ರೀತಿ ಅಂತ ಹೇಳ್ತೀವಿ ಸರ್. ಮಂಜುನಾಥ ಸಂಘದಲ್ಲೂ ಅಷ್ಟೇ ಸರ್, ಹೇಮಾವತಿ ಅಮ್ಮನ ಆಸೆ ನೆರವೇರಿಸ್ಬೇಕು, ನಾವು ಯಾವ್ಯಾವ ರೀತಿ ಊಟ ಮಾಡಬೇಕು, ಹೆಣ್ಣು ಯಾವ್ಯಾವ ರೀತಿ ಇರಬೇಕು ಅಂತವೆಲ್ಲ ಮಾಹಿತಿನ ನಮಗೆ ಅವ್ರು ಕೊಡ್ತಾರೆ. ಮಾಡ್ತಾರೆ ಸರ್, ನಾವು ಮತ್ತೆ ಸಭೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತೀವಿ ಸರ್. ಈಗ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ನಿಮ್ಮ ಒಂದು ಗ್ರಾಮದಲ್ಲಿ ನೀವು ಸಂಘ ಮಾಡ್ಕೊಂಡಿದ್ರಲ್ಲ, ಸಂಘದಲ್ಲಿ ಏನೇನು ಒಂದು ಸೌಲಭ್ಯಗಳಿದಾವೆ ಸರ್? ಧರ್ಮಸ್ಥಳದಲ್ಲಿ ವಿದ್ಯಾಭ್ಯಾಸ ಎಜುಕೇಶನ್ ಇದೆ ಸರ್, ಅದರಲ್ಲಿ ಕರೆಂಟ್ ಸೋಲಾರ್ ಇದೆ ಸರ್, ಮತ್ತೆ ಲೋನ್ ಇದೆ ಸರ್, ಹಸು ಸಾಕಾಣಿಕೆ. ಅವ್ರು ಹೇಳ್ತಾರೆ ಸರ್, ಲೋನ್ ತಗೊಂಡ್ಬಿಟ್ಟು ಹಸು ತಗೊಳ್ರಿ, ಮನೆ ಕಟ್ಸ್ರಿ ಅಂತ ಎಲ್ಲ ಹೇಳ್ತಾರೆ, ನಾವು ಆ ರೀತಿನೇ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಕೃಷಿಗೆ ಏನಾದ್ರೂ ಹೆಚ್ಚಿನ ಆದ್ಯತೆ ಕೊಡ್ತಾರಾ ನಿಮ್ಮ ಸಂಘದಲ್ಲಿ? ಹಾ ಸರ್, ಕೊಡ್ತಾರೆ. ಕೃಷಿದ ಹೇಳಿದ್ದಾರೆ, ಸಿಂಕ್ಲರ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವ್ ಸರ್, ಸ್ವಸಹಾಯ ಸಂಘದಲ್ಲಿ ಹೇಳಿದ್ದಾರೆ. ಸಿಂಕ್ಲರ್ ಎಲ್ಲ ಬಂದಿದೆ ಸರ್, ಆದ್ರೂ ಪಾಣಿ ತಗೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಸಿಂಕ್ಲರ್ ಸೆಟ್ ತಗೊಳ್ರಿ ಅಂತ ಹೇಳಿದ್ದಾರೆ. ಎಲ್ರಿಗೂ ಕೊಡ್ಸೋ ಪ್ರಯತ್ನ ಪಡ್ತಾ ಇದೀವಿ ಸರ್, ಅಲ್ಲೇ ತುಂಬಾ ಮಾಡಿದೀವಿ ಸರ್, ಒಬ್ರಿಗೆ ಇಬ್ರಿಗೆ ಕೊಡ್ಸಿದೀವಿ. ಈಗ ನಿಮ್ದು ಜಮೀನ್ ಏನಾರ ಇದೆಯಾ, ನೀರಾವರಿ ಮಾಡಿದ್ರ? ಹ್ಮ್ ಸರ್, ಇದೆ. ಎಳ್ಗೋಡಲ್ಲಿ ಇದೆ ಸರ್, ನಾವು ಅಲ್ಲಿರೋದು, ಅಲ್ಲಿಂದ ಬಂದು ಇಲ್ಲಿ ಇದೀವಿ ಸರ್. ನಾವ್ ಇಲ್ಲಿ ಅಂಗಡಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿದೀವಿ. ಈಗೆಲ್ಲ ಸಂಘದಲ್ಲಿ ನೀವು ಈಗ ಪ್ರತಿ ವಾರ ಉಳಿತಾಯ ಮಾಡಬೇಕು, ಜೊತೆಗೆ ಸಾಲ ತೆಗೆದುಕೊಂಡಿರ್ತೀರ, ಪುನಃ ಮತ್ತೆ ಅದಕ್ಕೆ ಸಾಲ ಮರುಪಾವತಿ ಮಾಡ್ಬೇಕಾಗುತ್ತೆ ನಿಮ್ಮ ಸಂಘದ ಎಲ್ಲಾ ಸದಸ್ಯರು. ಈಗ ಹಣ ಯಾವ ರೀತಿ ದುಡಿತಾರೆ ಅವರೆಲ್ಲ? ಸರ್, ಒಬ್ರು ಹಸು ಹಾಲು ಕರೆದ್ಬಿಟ್ಟು ಅದನ್ನೆಲ್ಲ ಹಾಕಿ ಸರ್, ಅದನ್ನ ತಿಂಗಳಿಗೊಂದ್ಸಲ ಅಮೌಂಟ್ ಇಸ್ಕೊಂಡ್ ಬಂದ್ಬಿಟ್ಟು ವಾರ ವಾರ ಕಟ್ಕೊಂಡು ಹೋಗ್ತಾರೆ ಸರ್ ಅವರು. ಮತ್ತೆ ಇನ್ನು ಕೆಲವರು ಪಟ್ಲಿ ಮರೆ ಸಾಕಾಣಿಕೆ ಮಾಡಿ ಅವರು ಮತ್ತೆ ಮನೇಲಿ ಇರಲ್ಲ ಸರ್, ಅವರು ಕುಚ್ಚು ಇರ್ತಾವಲ್ಲ ಅವೆಲ್ಲ ಹಾಕೋದು ಅವೆಲ್ಲ ಮಾಡ್ತಾರೆ ಸರ್. ನಮ್ಮ ಸಂಘದಲ್ಲಿರೋರು ಟೈಲರಿಂಗ್ ಮಾಡ್ತಾರೆ, ಮತ್ತೆ ಜಮೀನ್ ಮಾಡ್ಕೊಂಡಿದ್ದಾರೆ. ಈಗ ಕುಚ್ಚಿನ ಕೆಲಸ ಅಂತಂದ್ರೆ ಯಾವ ರೀತಿ ಏನ್ ಮಾಡ್ತಾರೆ ಅವರು ಸರ್? ಕುಚ್ಚೆ ಹೆಣಿಯೋದಂದ್ರೆ ಅದನ್ನ ನಮಗೆ ಸ್ವಸಹಾಯ ಸಂಘದಿಂದನೇ ಕೆಜಿ ಲೆಕ್ಕ ಇದು ಕೊಡ್ತಾರೆ ಸರ್, ಬಟ್ಟೆ ಇರುತ್ತಲ್ಲ ಅದನ್ನ ಅಲ್ಲಿಂದ ನಾವು ತಗೊಂಡ್ಬಂದ್ಬಿಟ್ಟು ಅವನ್ ಎಣಿಕೆ ಮಾಡಿ ನಾವು ಅವನ್ನ 500-600 ರೂಪಾಯಿಗೆ ಒಂದೊಂದು ಜೊತೆ ಕುಚ್ಚು ಮಾಡ್ಕೊಡ್ತಾರೆ ಸರ್. ಮನೆಯಲ್ಲೇ ಎಲ್ಲ ಅಂತ ಸಾಕಷ್ಟು ಕುಚ್ಚು ಮಾಡ್ಕೊಂಡು ನಾವು ಸಂಘದ ಹತ್ರ ತಗೊಂಡು ಹೋಗ್ತೀವಿ ಸರ್ ಅವನ್ನ. ಅವರು ಬಹಳ ಹೇಳ್ತಾರೆ ಸರ್ ನಮಗೆ, ನೋಡಿ ಈ ರೀತಿ ಮಾಡ್ಕೇಳ್ರಿ ನೀವು, ಹೆಣ್ಮಕ್ಳೆಲ್ಲ ದುಡಿಯೋಷ್ಟು ಇದಿರ್ಬೇಕು, ಗಂಡು ಹೆಣ್ಣು ದುಡಿದ್ರೇನೆ ಮುಂದೆ ಬರಕ್ ಸಾಧ್ಯ ಅಂತ ಆ ರೀತಿ ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ನಮ್ಮನ್ನ ನೋಡಿ ತುಂಬಾ ಹೆಮ್ಮೆ ಪಡ್ತಾರೆ ಸರ್. ಹೆಣ್ಣಿಗೆ ಸ್ವತಂತ್ರ ಬೇಕು ಅಂತ ಅವ್ರು ಬಹಳ ಹೇಳ್ತಾರೆ ಸರ್, ಹೆಣ್ಣು ಹೊರಗ್ ಬಂದು ಸಾಧನೆ ಮಾಡ್ತಾಳೆ ಅನ್ನ ತೋರಿಸಿದ್ರು ಸರ್. ಈ ಒಂದು ಸ್ವಸಹಾಯ ಗುಂಪನ್ನ ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು, ಅಂದ್ರೆ ಈ ರೀತಿ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡಿಕೊಂಡ ಮೇಲೆ ಆರ್ಥಿಕವಾಗಿ ಯಾವ ರೀತಿ ಬದಲಾವಣೆ ಆದ್ರೆ? ಎಲ್ಲಿ ಸರ್, ತುಂಬಾ ಬಹಳ ಹಿಂದೆ ಇದ್ರು ಹೆಣ್ಮಕ್ಳು, ಏನು ಓದ್ಬೇಕು ಅನ್ನೋದಿದ್ರು ಅವ್ರಿಗೆ ಓದಕ್ಕಾಗಿಲ್ಲ, ಇನ್ನೊಬ್ರು ಮನೆ ಹತ್ರ ಹೋದ್ರು ಯೋ ಎಲ್ಲೋ ಹೋಗ್ತಾಳೆ ಅಂತಿರ್ತಾರೆ. ಆ ಸಂಘದಿಂದ ಹೋದಾಗ ಒಳ್ಳೆ ಅವರಿಗೆ ಇದು ಬಂದು ಆ ಗಂಡ್ ಮಕ್ಳಿಗಾಗ್ಲಿ ಕಳಿಸ್ಬೇಕು ನಮ್ಮ ಹೆಣ್ಮಕ್ಳು ಹೋಗ್ತಾರೆ ಅನ್ನ ಅವ್ರಿಗೇನು ಗೊತ್ತಿರಲ್ಲ ಸರ್. ನಾವೇ ಅದನ್ನ ಹೆಣ್ಣು ಆಗಿ ಆ ಸಂಘದಲ್ಲಿ ಹೋಗಿ ತಿಳ್ಕೊಂಬಂದು ನಾವು ಆ ಮಾಹಿತಿ ಎಲ್ಲ ಕೊಟ್ರೆ ಹೋಗ್ರಿ ಬರ್ರಿ ಅದರಿಂದ ನಾವು ಮುಂದೆ ಬರ್ತೀವಿ ಹೋಗ್ರಿ ಅಂತ ಹೇಳ್ತಾರೆ ಸರ್. ಆವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಒಂದು ಸ್ವತಂತ್ರ ಸಿಕ್ಕಿದೆ ಸರ್. ಅದಕ್ಕೆ ನಮಗೆ ಬಹಳ ಇಷ್ಟ ಸರ್ ಸ್ವಸಹಾಯ ಸಂಘದ ಬಗ್ಗೆ. ಅದ್ರಾಗೆ ನಾವು 300,000 ಲೋನ್ ತಗೊಂಡ್ಬಿಟ್ಟು ಅದರಲ್ಲಿ ನಾವು ಕುರಿ ಸಾಕಾಣಿಕೆ ಮಾಡಿದೀವಿ, ಕೃಷಿ ಮಾಡಿದೀವಿ, ಅಂಗಡಿ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ನಮ್ಮಿಂದ ಮತ್ತೆ ಬೇರೆಯವರೆಲ್ಲ ಕಲ್ತ್ಕೊಂಡು ಮತ್ತೆ ಊರಿಂದ ಆದ್ರೂ ಅಷ್ಟೇ ಸರ್, ಕ್ಲೀನ್ನೆಸ್ ಬಗ್ಗೆ ಆಗ್ಲಿ ಕಸದ ಇಳುವರಿ ಬಗ್ಗೆ ಆಗ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಸಂಘದಿಂದನೇ ನಮ್ಮೂರಾಗ ಬಿದ್ರಿಕೆರೆಯಲ್ಲಿ ಕಸದ ಇಳುವರಿ ಚೆನ್ನಾಗಿ ನಡೀತಾ ಇದೆ ಸರ್. ಈಗ ನಿಮ್ಮ ಸಂಘದಲ್ಲಿ ಎಲ್ಲಾ ಸದಸ್ಯರಿಗೂ ಈಗ ಶಿಕ್ಷಣ ಇದೆಯಾ? ಓದ್ಲಿಕ್ಕೆ ಬರೀಲಿಕ್ಕೆ ಈಗ ಬ್ಯಾಂಕುಗಳಲ್ಲಿ ಹೋಗಿ ಎಲ್ಲ ಚಲನ್ ತುಂಬಬೇಕಾಗುತ್ತೆ, ಹಣ ಕಟ್ಟಬೇಕಾಗುತ್ತೆ, ಹಣ ಬಿಡಿಸಬೇಕಾಗುತ್ತೆ, ಇಂತ ಒಂದು ಎಲ್ಲ ವ್ಯವಹಾರ ಜ್ಞಾನ ಇದೆಯಾ ಸರ್? ಅದರಲ್ಲಿ ಒಂದಿಬ್ರು ಮೂವರು ಇಲ್ಲ ಸರ್, ಅವರಿಗೆಲ್ಲ ನಾವು ಸೈನ್ ಮಾಡೋದ್ ಕಲಿಸ್ಕೊಟ್ಟಿದೀವಿ. ಎಷ್ಟು ಬರುತ್ತೆ ಅಷ್ಟು ಮಾಡಿ ಅಂತ ಹೇಳ್ತೀವಿ. ಅವ್ರೆಷ್ಟು ಮಾಡುತ್ತೋ ಅಷ್ಟು ಆದ್ಮೇಲೆ ನಾವೇ ಇನ್ನ 3 ಇರ್ತೀವಲ್ಲ, ನಾವು ತಗೊಂಡು ಹೋಗ್ಬಿಟ್ಟು ನಾವೇ ಸೈನ್ ಮಾಡಿ ನಾವು ಬ್ಯಾಂಕಿಂದ ಎಲ್ಲ ಬಿಡಿಸ್ಕೊಡ್ತೀವಿ ಸರ್ ಅವ್ರಿಗೆ ಬರೆದು. ಅವರು ಗೊತ್ತಾಗಲ್ಲ ಅಂದ್ರೆ ನಮ್ಮಲ್ಲೇ ದುಡ್ಡು ಕೊಟ್ಟು ನಮ್ಮನ್ನೇ ಕೇಳ್ಪಟ್ಟು ಮಾಡ್ತಾರೆ ಸರ್. ನಾವು ಬಿಟ್ಟದ್ ಕೆಲಸ ಅದನ್ನ ಫಸ್ಟ್ ಮಾಡಿ ಆಮೇಲೆ ಮುಂದೆ ಬೇರೆ ಕೆಲಸ ಮಾಡ್ಕೊಂತೀವಿ ಸರ್. ಸಂಘ ಮುಖ್ಯ ಅಲ್ಲ ಸರ್, ಅದರಿಂದ ಮುಂದೆ ಬಂದಿವಿ ಅದ್ರನ್ನ ಮರಿಬಾರ್ದಲ್ಲ ಸರ್. ಹಂಗಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಸಂಘದ ಬಗ್ಗೆ ನನಗೆ ಹೇಳಕಂದ್ರೆ ಬಹಳ ಇಷ್ಟ ಸರ್. ಇನ್ನು ಬಹಳ ಆರೋಗ್ಯದ ಬಗ್ಗೆ ಹೇಳ್ತಾರೆ ಸರ್, ಅಲ್ಲಿ ಹೋದಾಗ ನಮಗೆ ಸಖತ್ ಮಾಹಿತಿ ಕೊಡ್ತಾರೆ ಸರ್. ಡಾಕ್ಟರ್ ಬರ್ತಾರೆ ಅಲ್ಲೆಲ್ಲ ಸಂಘದ ಹತ್ರ ಹೋದಾಗ ಯಾವ್ದೆಲ್ಲ ನಮಗೆ ಮಾಹಿತಿ ಹೇಳ್ತಾರಂತ ನಮಗೆ ಕಲ್ತ್ಕೊಂಬರ್ತೀನಿ ಸರ್. ಹೋದಾಗೆಲ್ಲ ನಾವು ಮಕ್ಕಳ ಬಗ್ಗೆ ಆಗ್ಲಿ ಹೊರಗಡೆ ಓದಕ್ ಕಳಿಸಿದಾಗ ಮಾಡಿದಾಗ ನಾವ್ ಯಾವ ರೀತಿನೂ ಅನುಮಾನ ಪಡಬಾರ್ದು, ಮಕ್ಕಳಿಗೂ ನಾವು ಪ್ರೋತ್ಸಾಹ ಕೊಡ್ಬೇಕು ಅಂತ ಎಲ್ಲಾ ಮಾಹಿತಿ ಕೊಡ್ತಾರೆ ಸರ್. ಅಂದ್ರೆ ಇತ್ತೀಚೆಗೆಲ್ಲ ನೀವು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ರಚನೆ ಮಾಡ್ಕೊಂಡ್ಮೇಲೆ ನಿಮಗೆ ಆರ್ಥಿಕವಾಗಿ ನಿಮಗೆ ಸಾಲ ಬೇಕು ಅಂದ್ರೆ ಸಂಘದಲ್ಲಿ ತಗೊಳ್ತೀರಾ, ಅಂದ್ರೆ ಕಡಿಮೆ ಇಂಟ್ರೆಸ್ಟ್ ನಿಮಗೆ ಇರುತ್ತೆ. ಈಗ ಸಂಘ ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಈಗ ಬೇರೆ ಕಡೆ ನೀವು ಸಾಲ ತಗೊಳ್ಬೇಕು ಹಣ ಅಂತಂದ್ರೆ ಯಾವ ರೀತಿ ನೀವು ಬಡ್ಡಿ ಕೊಡ್ತಾ ಇದ್ರ ಸರ್? ತುಂಬಾ ಕಷ್ಟ ಅಲ್ಲ ಸರ್, 5 ಬಡ್ಡಿ ತಂದು ನಮಗೆ ಕೊಡಕ್ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಈ ಸಂಘದಿಂದಾಗಿ 1 ಸಾಲ ತಗೊಡ್ತಾರೆ ಸರ್ ನಮ್ಮ ಸ್ವಸಹಾಯ ಸಂಜೀವಿನಿ ಸ್ವಸಹಾಯ ಸಂಘದಿಂದ. ಅದರಲ್ಲೇ ಚೆನ್ನಾಗಿ ತಗೊಂಡ್ಬಿಟ್ಟು ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೆ ಸರ್. ದುಡಿಯಕ್ಕೂ ಟೈಮ್ ಇರುತ್ತೆ, ಇಲ್ಲಿ ಅಂದ್ರೆ ಬರೀ ಬಡ್ಡಿ ಕಟ್ಟಕ್ಕಾಗಲ್ಲ ಸರ್. ಊರ ಮನೆ ಸಾಲ ಬಹಳ ಚಿತ್ರಹಿಂಸೆ ಪಟ್ಟಿದ್ದಾರೆ ಎಷ್ಟೋ ಜನ ಸರ್, ಇಲ್ಲಿ ಎಷ್ಟೋ ನೋಡ್ಬಿಟ್ಟಿ ಸರ್. ಹಂಗಾಗಿ ಸ್ವಸಹಾಯ ಸಂಘದಿಂದ ಚೆನ್ನಾಗಿ ನಡೆದುಕೊಂಡು ಹೋದ್ರೆ ಚೆನ್ನಾಗಿ ಸೌಲಭ್ಯ ಇದೆಯಲ್ಲ ಸರ್, ಆ ಸೌಲಭ್ಯದಿಂದ ನಾವು ಉಪಯೋಗ ಮಾಡಿಕೊಂಡು ನಮಗೆ ಮುಂದೆ ಬರೋ ಶಕ್ತಿ ಬಂದಿದೆ ಸರ್. ಅದರಲ್ಲಿ ಬಹಳ ಬಡತನ ಇರೋರು ಎಲ್ಲರೂ ಈಗ ಅವರಂಗೆ ನಾವು ಬದುಕಬೇಕು ಅನ್ನೋ ಇದು ಮತ್ತೆ ಎಲ್ಲೋ ಒಂದ್ ಕಡೆ ನಿಮಗೆ ಬ್ಯಾಂಕ್ನ ವ್ಯವಹಾರ ಜ್ಞಾನ ಎಲ್ಲ ತಿಳ್ಕೊಳ್ಬಹುದು ಅಲ್ವಾ? ನನಗೆ ಎಲ್ಲಿ ಸರ್, ನನಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ನನಗೆ ಹೊರಗಡೆನೆ ಮಾತಾಡಕ್ಕೂ ಇದಿರ್ತಿರ್ಲಿಲ್ಲ ಸರ್. ಈ ಸಂಘದಿಂದ ನಾನು ಬಹಳ ಸಾಕಷ್ಟು ಕಲ್ತಿದ್ದೀನಿ ಸರ್. ಬ್ಯಾಂಕ್ ಅಲ್ಲಿ ನೀವೇ ಬರೀರಿ ಚಲನ ಅಂದ್ರೆ ನಾನು ಮುಂಚೆಲ್ಲ ಬರೀತಿರ್ಲಿಲ್ಲ ಸರ್, ಇಚ್ಚೀಚಿಗೆಲ್ಲ ಬರಿತಾ ಇದ್ದೀನಿ ಚೆನ್ನಾಗಿ. ನಿಮ್ಮ ಒಂದು ಸಂಘದ ವತಿಯಿಂದ ಪ್ರವಾಸಗಳು ಹೋಗಂತದ್ದು, ಅಲ್ಲಿ ಕೃಷಿ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳ್ಕೊಳ್ಳುವಂತದ್ದು, ಇಂಥದ್ದೇನಾದ್ರೂ ಮಾಡಿದ್ರೆ? ದಾವಣಗೆರೆ ಹತ್ರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೀವಿ ಸರ್, ನೋಡ್ ಬಂದಿದೀವಿ ಎಲ್ಲ, ಅಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಏನ್ ಗೊತ್ತೇನ್ರಿ, ಸ್ವಸಹಾಯ ಸಂಘದಿಂದ ಹೇಳ್ಬಿಟ್ಟು 10 ಜನಕ್ಕೆ SC/ST ಅಂತ ಹೇಳ್ಬಿಟ್ಟು ಬಹಳ ಲೋನ್ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದಾರೆ 6 ಲಕ್ಷ ಸರ್. ಈಗ ಅಪ್ರೂವಲ್ ಆಗಿದೆ ಸರ್, ಅದನ್ನ ಹೋಗ್ಬಿಟ್ಟು ಬಿಡಿಸ್ಕೊಂಡ್ಬರ್ಬೇಕಲ್ಲ, ಇದು ಬಂದಿದೆ ಸರ್ ನಮಗೆ. ಅಂದ್ರೆ ಸಬ್ಸಿಡಿ ನಿಮಗೆ ಲೋನ್ ಬರುತ್ತಾ ಸರ್? ಬಂದಿದೆ ಸರ್, ಅದಲ್ಲೇ ಮಾಸ್ಕ್ ಕಾರ್ಡ್ ಇದೆ ಸರ್, ನಮ್ ಕಡೆ ಕೊಟ್ಟಿದ್ದಾರೆ, ಬನ್ನಿ ಕೊಡ್ತೀವಿ ಅಲ್ಲಿ ಅಂತ ಹೇಳಿದಾರೆ. ಇನ್ನೊಂದು ಮೀಟಿಂಗ್ ಇಟ್ಟಿದ್ದಾರೆ ಸರ್ ಜಗಳೂರಲ್ಲಿ, ಅವಾಗ ಹೋಗ್ಬಿಟ್ಟು ತಗೊಂಡ್ಬರ್ತೀವಿ ಸರ್. ಸಬ್ಸಿಡಿ ಸಾಲ ತಗೊಳ್ತೀವಿ ಅಂತ ಹೇಳಿದ್ರೆ ಅದನ್ನ ಯಾವ್ದಕ್ಕೆ ಬಳಸ್ತೀರಾ? ನಾವು ಮನೆಗಂತ ಮಾತಾಡಿದೀವಿ, ಇನ್ನಿದ್ದರು ನಾನು ಇನ್ನೊಂದು ಹಸು ತಗೊಂತೀವಿ ಅಂತಾರೆ, ಇನ್ನಿದ್ದರು ನಾವು ಪಟ್ಲಿ ಮರೆ ತಗೊಂತೀವಿ ಅಂತಾರೆ, ಇನ್ನಿದ್ದರು ನಾವು ಅಂಗಡಿ ಬಿಸ್ನೆಸ್ ಹಾಕ್ತೀವಿ ಅಂತ ಹೇಳ್ತಿದ್ರೆ, ಇನ್ನೊಬ್ರು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡ್ತೀವಿ ಅಂತಾರೆ. ಎಲ್ರಿಗೂ 25,000 ಫ್ರೀ ಬಂದಿದೆ ಸರ್, ಅದನ್ನ ತಗೊಂಡ್ಬಂದು ಎಲ್ಲ ಉಪಯೋಗ ಮಾಡ್ಕೊಂತೀವಿ ಸರ್. ಅಂದ್ರೆ ನೀವು ಈ ಒಂದು ಸಂಘದ ಸಹಾಯ ಪಡ್ಕೊಂಡು ಈಗಾಗಲೇ ಮನೆ ಕಟ್ಸ್ತಾ ಇದ್ರಾ? ಹ್ಞೂ ಸರ್, ನಾವು ಮನೆ ಕಟ್ಸ್ತಾ ಇದೀವಿ, ತುಂಬಾ ದೊಡ್ಡದು ಮನೆ ಕಟ್ಸ್ತಾ ಇದೀವಿ ಸರ್, ಸಂಘದಿಂದನೇ ಬಹಳ ಲೋನ್ ಪಡೆದಿದ್ದೀವಿ ಸರ್, ಅದರಿಂದ ಬಹಳ ಚೆನ್ನಾಗಿ ನಮಗೆ ಇದಾಗಿದೆ ಸರ್. ಈಗ ನೀರಾವರಿ ಮಾಡಿಕೊಂಡು ಈಗ ಹೂ ಬೆಳೆಯುವಂತದ್ದು ಈ ತರ ಏನಾದ್ರೂ ನಿಮ್ಮ ಸಂಘದಲ್ಲಿ ಸಲಹೆ ಕೊಡ್ತಾರಾ? ಹ್ಞೂ ಸರ್, ಕೊಡ್ತಾರೆ. ಎಲ್ಲರೂ ನೀರಾವರಿ ಇದೆ ಸರ್, ನೀವು ಮಾಡ್ರಿ ಅಂತ ನಮಗೆ ಹೇಳಿದಾರೆ. ಸಿಂಕ್ಲರ್ ಬಂದಿದ್ದಾವೆ, ತಗೊಳ್ರಿ, ಪಾಣಿ ಕೊಡ್ರಿ, ಸಿಂಕ್ಲರ್ ಸೆಟ್ ತಗೊಂಬರ್ರಿ ಅಂತ ಹೇಳಿದಾರೆ ಸರ್. ಒಂದಿಬ್ಬರಿಗೆಲ್ಲ ಅರ್ಜಿ ಕಳಿಸಿದೀವಿ ಸರ್, ಆಯ್ತು ಅಂತ. ಅವರು ಎಲ್ಲ ತರಕಾರಿ ಬೆಳೀತಾರೆ ಸರ್, ಕೆಲವರು ಇದಾರೆ ನಮ್ಮದ್ರಾಗೂ, ಅವರು ಕೃಷಿ ಬಗ್ಗೆ ಚೆನ್ನಾಗಿ ಮಾಡಿದಾರೆ. ನಾವು ಕೃಷಿ ಇದ್ರಾಗೆಲ್ಲ ತಗೊಂಡು ಅಡಿಕೆ ಗಿಡ ಹಾಕಿದೀವಿ, ನಮಗೂ ಸಿಂಕ್ಲರ್ ಬಂದಿದ್ದಾವೆ, ಎಲ್ಲ ಸಿಂಕ್ಲರ್ ಮಾಡ್ಬೇಕು ಸರ್, 2 ಎಕರೆ ಹೊಲ ಅಡಿಕೆ ಗಿಡ ಹಾಕಿದೀವಿ ಸರ್. ಈಗೆಲ್ಲ ಆರ್ಥಿಕವಾಗಿ ಹಿಂದುಳಿದಂತ ಒಂದು ಗ್ರಾಮೀಣ ಮಟ್ಟದಲ್ಲಿ ಜನರ ಒಂದು ಬದುಕನ್ನ ಕಟ್ಟಿಕೊಳ್ಳುವಲ್ಲಿ ಈ ಒಂದು ಸಂಘಗಳು ಸಾಕಷ್ಟು ಪ್ರಮುಖ ಪಾತ್ರ ವಹಿಸ್ತಾವೆ ಅಂತ ಹೇಳ್ತೀರಾ? ದುಡ್ಡಿಗೋಸ್ಕರ ಅಲ್ಲ ಸರ್, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಲಿ, ನಮಗೆ ಎಲ್ಲದು ಉಪಯೋಗ ಇದೆ ಸರ್ ಅದರಲ್ಲಿ. ಈಗೇನಾದ್ರೂ ನೀವು ಟೈಲರಿಂಗ್ ಮಾಡೋದು ಇದನ್ನೇನಾದ್ರೂ ಕಲ್ತ್ಕೊಂಡ್ರೆ ನಿಮ್ಮ ಸಂಘದ ವತಿಯಿಂದ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ತರಬೇತಿ ಕೊಡ್ತಾ ಇದ್ದಾರೆ ಸರ್ ಆಲ್ರೆಡಿ, ಅಲ್ಲೇ ಮಿಷಿನ್ ಎಲ್ಲ ಬರ್ತಾ ಸರ್, ತರಬೇತಿ ತಗೊಂತಿದ್ದಾರೆ ನಮ್ದ್ರಲ್ಲ ಸಂಘದಲ್ಲಿ, ಹೇಳಿದಾರೆ ಬನ್ನಿ ಕೊಡ್ತೀವಿ ಅಂತ. ಎಲ್ಲ ಸೇರಿದಾರೆ ಸರ್, ಎಲ್ಲ ಕುಚ್ಚಕ್ಕವು ಟೈಲರಿಂಗ್ ಬಟ್ಟೆವು ಅವೆಲ್ಲ ಮಾಡ್ತಿದ್ದಾರೆ ಸರ್. ಅಂದ್ರೆ ಈ ರೀತಿ ಗ್ರಾಮೀಣ ಮಟ್ಟದಲ್ಲಿ ಅಂದ್ರೆ ಆರ್ಥಿಕವಾಗಿ ಈಗ ಹಿಂದುಳಿದಂತಹ ಈ ಒಂದು ರೈತ ಮಹಿಳೆಯರು ಈ ರೀತಿ ಅಂದ್ರೆ ಕಸುಬುಗಳನ್ನ ಕಲ್ತ್ಕೊಂಡ್ರೆ, ಈಗ ಕುಚ್ಚಾಕದಾಗಿರ್ಬೋದು, ಟೈಲರಿಂಗ್ ತರಬೇತಿ ಆಗಿರ್ಬೋದು, ಇವನ್ನೆಲ್ಲ ಕಲ್ತ್ಕೊಂಡ್ರೆ ತಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗವನ್ನ ನಾವು ಕಂಡುಕೊಳ್ಬಹುದು ಅಂತ ಹೇಳ್ತೀರಾ? ಹ್ಞೂ ಸರ್, ಒಳ್ಳೆ ಮಾರ್ಗವನ್ನು ಕಂಡ್ಕೊಡ್ಬೋದು, ಯಾಕಂದ್ರೆ ಮನೆಯಲ್ಲಿ ಇದ್ದು ಅವ್ರಿಗೂ ಸಾಕಷ್ಟು ಇದಾಗಿರ್ತತೆ. ಹೊರಗಡೆ ಬಂದು ಈ ರೀತಿ ಟೈಲರಿಂಗ್ ಮಾಡ್ತಾರೆ, ಮತ್ತೆ ಕುಚ್ಚಣಿಕೆ ಹಾಕ್ತಾರೆ, ಮತ್ತೆ ಮನೆಯಲ್ಲಿ ಎಲ್ಲ ಮಾಡ್ತಾರೆ ಸರ್, ಎಲ್ಲ ಕೆಲಸ ಮಾಡಿ ಯಾರು ಕುತ್ಕೊಂಡ್ ತಿನ್ನಲ್ಲ ಸರ್, ಎಲ್ಲರೂ ಒಳ್ಳೆ ದುಡಿಬೇಕು ಅನ್ನೋ ಆಸಕ್ತಿ ಇದೆ ಸರ್ ಸಂಘದಿಂದ ಹೆಣ್ಮಕ್ಳಿಗೆ. ಮತ್ತೆ ಲೋನ್ ತಗೊಂಡಿರ್ತೀವಿ, ಅಲ್ಲಿ ಕಟ್ಟಬೇಕು ಅನ್ನೋದಿರುತ್ತೆ, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋದಿರುತ್ತೆ. ನಾವು ಬೇರೆ ಸಹಾಯ ಪಡೆಯಕ್ ಆಗಲ್ಲ ಸರ್, ಹೋಗಿ ಇನ್ನೊಬ್ರನ್ನ ಕೇಳ್ಬಾರ್ದು ಅನ್ನೋದು ಇರುತ್ತ. ಈ ಸಂಘದಿಂದ ಆದ್ರೆ ನಮಗೆ ಎಷ್ಟು ಬೇಕೋ ಅಷ್ಟಿಂದ ತಗೊಂಡು ನಾವು ನಮ್ಮ ಮಕ್ಕಳನ್ನ ಮುಂದೆ ತರಬೇಕನ್ನೋ ಆಸೆ ಇದೆ ಸರ್. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಗುಂಪನ್ನ ರಚನೆ ಮಾಡ್ಕೊಂಡ್ಮೇಲೆ ನಾವು ದುಡಿಬೇಕು ಅನ್ನುವಂತ ಒಂದು ಮನೋಭಾವನೆ ನಿಮ್ಮಲ್ಲಿ ಬಂದಿದೆ? ಹ್ಞೂ ಸರ್, ಬಹಳ ನಮಗೆ ದುಡಿಬೇಕು, ನಾವು ಬೇರೆಯವ್ರ ತರ ದುಡ್ದು ಚೆನ್ನಾಗಿರ್ಬೇಕು ಅನ್ನೋ ನಮ್ಮಲ್ಲಿ ಬಂದಿದೆ ಸರ್. ಎಲ್ಲರಲ್ಲೂ ಎಲ್ಲರೂ ಅಂತಾರೆ, ನಾವು ಇನ್ನೂ ಮಾಡನ್ನಡ್ರಿ, ಇನ್ನೂ ಜಾಸ್ತಿ ಅಮೌಂಟ್ ಕಟ್ಟಿ ಉಳಿತಾಯ ಮಾಡ್ಕೊಂಡ್ರಿ, ಅದನ್ನ ನಮ್ಮ ಮಕ್ಳಿಗೆ ಬರುತ್ತೆ ಎತ್ತಿಡನ್ರಿ, ಇದಕ್ಕನ್ನ ಉಳಿತಾಯ ಜಾಸ್ತಿ ಇದೆ ಸರ್. ಅದರಲ್ಲಿ ತುಂಬಾ ಮಾಡಿದೆ ಸರ್, ಅಲ್ಲೇ 1 ಲಕ್ಷಗಟ್ಟಲೆ ಉಳಿತಾಯ ಮಾಡಿದೀವಿ ಸರ್ ನಮ್ಮ ಸಂಘದಲ್ಲಿ. ಅದರಲ್ಲಿ ಮತ್ತೆ ನಾವು 1 ಲಕ್ಷಗಟ್ಟಲೆ ಅವ್ರ ಸ್ವಸಹಾಯ ಸಂಘದಿಂದ ನಮಗೆ ಅಪ್ರೂವಲ್ ಮಾಡ್ಕೊಡ್ತಾರೆ ಸರ್. ನಮಗೆ ಬೇಕು ಅಂದ್ರೆ ನೀವು ತಗೊಳ್ರಿ, ಎಲ್ಲರೂ ತಗೊಂಡ್ಬಿಟ್ಟು 1.5 ಲಕ್ಷಗಟ್ಟಲೆ ನಾವು ಲೋನ್ ಕೊಡ್ಸಿದೀವಿ ಸರ್ ಎಲ್ರಿಗೂ. ಎಲ್ಲರೂ ಅಲ್ಲೇ ಎಲ್ಲ ತಗೊಂಡ್ ಬಿಸ್ನೆಸ್ ಮಾಡ್ತಾನೆ ಇದೀವಿ ಸರ್. ತಿಂಗಳ ತಿಂಗಳ ಅವ್ರು ವಾಪಸ್ 15,000 ಹಣ ವಾಪಸ್ ಕಟ್ತಾರೆ ಸರ್, ಬಡ್ಡಿ ಹಣ ಸೇರ್ಬಿಟ್ಟು 1 ಲಕ್ಷ ಮುಗಿತಾ ಹೋಗುತ್ತಲ್ಲ ಸರ್. ನೋಡಿ, ಬೇರೆಯವ್ರ ಮನೆ ತಗೊಂಡ್ರೆ 1 ಲಕ್ಷ ಹಂಗೆ ಇರುತ್ತೆ ಸರ್. ಅಷ್ಟೊಂದು ಅವರು ಹೊಲ ಮನೆ ಕಟ್ಕೊಟ್ರು ತೀರ್ಸಕ್ಕಾಗಲ್ಲ ಸರ್, ಎಷ್ಟು ದಿನ ಆದ್ರೂ. ಈಗ ದುಡ್ದು ಬಿಟ್ಟು ತಿಂಗಳಿಗೆ ಒಂದ್ಸಲ ನಾವು 5,000 ಕಟ್ತೀವನ್ನ ಆಸಕ್ತಿ ಬಂದಿದೆಯಲ್ಲ ಸರ್ ಅವ್ರಿಗೆ ಲೋನ್ ಪಡೆದು. ಒಟ್ಟಾರೆ ಗ್ರಾಮೀಣ ಮಟ್ಟದಲ್ಲಿ ಆರ್ಥಿಕವಾಗಿ ಮೇಲ್ ಬರ್ಬೇಕು ಅಂತಂದ್ರೆ ಈ ತರ ಒಂದು ಗುಂಪುಗಳ ರಚನೆ ಬೇಕೇ ಬೇಕು ಅಂತ ಹೇಳಿ ಸರ್. ನಾವು ಹೆಣ್ಮಕ್ಳು ಎಲ್ಲ ಗುಂಪು ಮಾಡ್ಕೊಂಡು ಸಂಘ ಅಭಿವೃದ್ಧಿ ಮಾಡ್ಕೊಂಡು ಅಷ್ಟೊತ್ತಿಗೆ ನಮ್ಮನ್ನ ನೋಡ್ಬಿಟ್ಟು ಇನ್ನೊಂದ್ ಸಂಘ ಸರ್, ಇನ್ನೊಂದ್ ಸಂಘ ನೋಡ್ಬಿಟ್ಟು ಇನ್ನೊಂದ್ ಸಂಘ ಸರ್. 100+ ಸಂಘ ಇದಾವ್ ಸರ್ ನಮ್ ಬಿದ್ರಿಕೆರೆಯಲ್ಲಿ. ಸಂಘದಿಂದನೇ ನಮ್ಮೂರಲ್ಲಿ ಎಷ್ಟೋ ಜನ ಚೆನ್ನಾಗಾಗಿದ್ದಾರೆ. ಈ ಸಂಘದಲ್ಲಿ ನಾವು ಸೇರ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ನಮಗೆ ದುಡಿಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತಲ್ವಾ ಸರ್? ಎಲ್ಲಿದ್ರು ನಮಗೆ ದುಡಿಬೇಕು, ನಾವು ಮುಂದೆ ಬರ್ಬೇಕು, ನಾವು ಅವ್ರಂಗೆ ಎಲ್ಲ ತಗೊಂಡಿರ್ತೀವಲ್ಲ ಸರ್, ನಲ್ಲರಂಗ್ ಕಟ್ಲೇಬೇಕಲ್ಲ ಸರ್. ಮತ್ತೆ ಅವ್ರು ಯಾರು ಇವತ್ತಿನ ಕಾಲದಾಗೆ ಅವ್ರಿಗೇನು ಏನು ಇದಿಲ್ಲ, ಕಟ್ಸ್ಕೊಳ್ಳೋದು ಹೇಳಿಸ್ಕೊಂಬಾರ್ದು ಅನ್ನೋದಿರುತ್ತಲ್ಲ ಸರ್. ಅವ್ರು ದುಡ್ದು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಎಲ್ಲಿದ್ರು ಕುತ್ಕೊಂಡಿರಲ್ಲ ಸರ್, ಎಲ್ಲ ದುಡ್ದು ಕಟ್ಟಬೇಕಂತ ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗ್ಬಿಡ್ತಾರೆ. ಎಲ್ಲರೂ ಚೆನ್ನಾಗಿ ದುಡ್ದು ಕಟ್ತಾರೆ ಸರ್, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೇದು ವರಜಕ್ಷಿ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯ ಚಟುವಟಿಕೆಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿದರಕೆರೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸಿಒ ವನಜ ವಿಶೇಷ ಪುನರುಜ್ಜೀವ